ಸೂಚನೆ. ಬಡವರಿಗೆ ಮನೆ ಒದಗಿಸಲು ಸರ್ಕಾರ ಆದ್ಯತೆ, ಸಚಿವ ವಿ ಸೋಮಣ್ಣ. ಜನಪರ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚನೆ. ಮತ್ತು ಬೆಂಗಳೂರಿನಲ್ಲಿ ನಾಳೆ ನವೋದ್ಯಮ ಒಳಗೊಂಡ ಶೃಂಗಸಭೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:58. ಪುತ್ತೂರು ತಾಲೂಕಿನ ನಿಡುಪುಳಿ ಗ್ರಾಮದ ಕುವಾರ ನರಸಿಂಹ ಭಟ್ ಅವರೊಂದಿಗೆ ಸಂದರ್ಶನ, ಆ ಬಳಿಕ ಕೃಷಿ ಮಾಹಿತಿ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು. ಕೈಟ್ಕೊಂಡ್ ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ನು ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಲಿ ಶಾನೆ ದುಡ್ಡಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತಾರ? 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ರದ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳೋಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ಚಿಕನ್ ಗುಣಿಯವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಧೂಮ್ರಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ ಕರ್ನೆ ಸೇ ಆಪ್ಕೋ ದಿಲ್ ಗುನಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋಂ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ. ಮತದಾರರ ಪಟ್ಟಿ ಪರಿಷ್ಕರಣೆ 2023 ವಿಶೇಷ ನೋಂದಣಿ ಅಭಿಯಾನ. 18 ವರ್ಷ ಪೂರ್ಣಿ ಹಾಗೂ ಸೇರ್ಪಡೆಗಾಗಿ ವಿಳಾಸದ ಪುರಾವೆ, 2 ಪಾಸ್ಪೋರ್ಟ್ ಭಾವಚಿತ್ರಗಳೊಂದಿಗೆ ಹತ್ತಿರದ ಮತದಾನ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ecuo.karnataka.nic.gov.in ಅಥವಾ http://ನಲ್ಲಿ ಮತದಾರರ ಸಹಾಯವಾಣಿ 1950 ಕರೆ ಮಾಡಿ. ಇದು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸ್ವೀಪ್ ಪ್ರಕಟಣೆ. ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9 ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನಿಸ್ಬೇಡ, ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9 ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆರೋಗ್ಯ ರಕ್ಷಕ, ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಎಪಿಎಲ್ ನವರಿಗೆ 1.5 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು, ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪುತ್ತೂರು ತಾಲೂಕಿನ ನಿಡುಪುಳಿ ಗ್ರಾಮದ ಕುಮಾರ ನರಸಿಂಹ ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಕುಮಾರ್ ನರಸಿಂಹ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ. ಕೃಷಿಯಲ್ಲಿ ಹರಿಸ್ತಾ ಇದ್ದಾರೆ, ನಿಮ್ಮ ಅನುಭವ ಏನು, ನಿಮ್ಮ ಅನಿಸಿಕೆ ಏನು? ಈ ಯುವಕರು ಈಗ ಪ್ರಧಾನವಾಗಿ ಕೃಷಿಯತ್ತ ಆಕರ್ಷಣೆಗೊಳಗಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ನನ್ನ ಪ್ರಕಾರ ಇದಕ್ಕೆ ಕಾರಣ ಏನಂದ್ರೆ, ಅವಕಾಶಗಳಿದ್ರು ಕೂಡ ಅದನ್ನ ಏನು ಮನೆಯಿಂದಲೇ ಕೆಲಸ ಮಾಡುವಂತ, ವರ್ಕ್ ಫ್ರಮ್ ಹೋಮ್ ಅಂತ ಹೇಳುವಂತ ಒಂದು ಥೀಮ್ ಇಂದ ಅವರು ಊರಿಗೆ ಬಂದ್ರು. ಊರಿಗೆ ಬಂದಿರುವ ಟೈಮಲ್ಲಿ ಹೊಸ್ತು ಕೃಷಿಯನ್ನ, ಅಂದ್ರೆ ಖಾಲಿ ಜಾಗ ಇದ್ದದ್ದು ಅಥವಾ ಕೃಷಿ ಹಡಿಲು ಬಿದ್ದ ಕೃಷಿ ಭೂಮಿಯನ್ನೆಲ್ಲ ಯಾವ ತರ ಅವರು ಡೆವಲಪ್ ಮಾಡಬೇಕು ಅಂತ ಇದ್ದುಕೊಂಡು ಯೋಚನೆ ಮಾಡಿ, ಬಿದ್ದ ತೋಟಗಳ ಗದ್ದೆಗಳಲ್ಲಿ ತೋಟವನ್ನು ಇಡುವಂತದ್ದು, ಅಡಿಕೆ ಕೃಷಿಯನ್ನು ಮಾಡುವಂತದ್ದು, ಅಥವಾ ಈ ಒಂದು ಇದರಿಂದಾಗಿ ಈ ಪೇಟೆ ಜೀವನಕ್ಕಿಂತ ಹಳ್ಳಿಯ ಜೀವನ ಒಳ್ಳೆಯದು ಅಂತ ಹೇಳುವಂತದ್ದು ಯುವಕರ ಇರುವಂತಹ ಒಂದು ಕೃಷಿಯಲ್ಲಿ ಏನೇನು ನ್ಯೂನತೆಗಳನ್ನು ಕಾಣ್ತಾ ಇದ್ರಿ ನೀವು? ಸಾಂಪ್ರದಾಯಿಕವಾಗಿ ಅಂದ್ರೆ ಈಗ ನಾನು ಭತ್ತದ ಬಗ್ಗೆ ಹೇಳುವುದ್ರೆ, ಈ ಭತ್ತ ಅಂತ ಹೇಳುವಂತ ಒಂದು ಸಾಂಪ್ರದಾಯಿಕ ಕೃಷಿ, ಇದನ್ನ ಯಾವ ತರ ಅಂದ್ರೆ ಮಾಡ್ತಿದ್ರು, ಆಮೇಲೆ ಅದಕ್ಕೆ ಒಮ್ಮೆ ಉಳುಮೆ ಮಾಡಿ ಆಮೇಲೆ ಗೊಬ್ಬರವನ್ನ ಹಾಕಿ ಮತ್ತೊಮ್ಮೆ ಉಳುಮೆ ಮಾಡಿ ಆಮೇಲೆ ಅದನ್ನ ಹಲಿಗೆ ಮೂಲಕ ಅದನ್ನ ಲೆವೆಲ್ ಮಾಡಿ ಮಾಡ್ತಾ ಇದ್ರು. ಅಂತ ಒಂದು ಕೃಷಿ ಪದ್ಧತಿ ಇವತ್ತಿನ ದಿನಗಳಲ್ಲಿ ನಮಗೆ ಕಾಣ್ಲಿಕ್ಕೆ ಅನಿಸ್ತದೆ. ಈಗ ಸಾಮಾನ್ಯವಾಗಿ ಹೇಳುದಿದ್ರೆ ಈಗ ಮುಖ್ಯವಾಗಿರುವಂತಹ ಸಮಸ್ಯೆ ಯಾವುದಂದ್ರೆ ಈ ಕೂಲಿ ಮಿಷಿನರೀಸ್ ಬಂದಿದೆ. ಈಗ ನಾವು ಚಾಪೆನೇಜ್ ಇಂದ ಹಿಡಿದು ಅಂದ್ರೆ ಚಾಪೆನೇಜ್ ಮಾಡುವ ವಿಧಾನ, ಒಬ್ಬರಿಗೆ ಒಂದು ಎಕರೆ ಗದ್ದೆ ಕೊಯ್ಲಾಗ್ತದೆ, ಆಮೇಲೆ ಅದನ್ನ ಬೈಹುಲ್ಲನ್ನ ಅದನ್ನ ಬಂಡ್ಲು ಮಾಡುವಂತ ಅದಕ್ಕೆ ಕೂಡ ಮೆಷಿನರೀಸ್ ಇದೆ. ಹೀಗಾಗಿ ತುಂಬಾ ವೇಗವಾಗಿ ಆ ಕೃಷಿಗಳೆಲ್ಲ ಆಗ್ತದೆ. ಆದ್ರೆ ಈ ಸಾಂಪ್ರದಾಯಿಕ ಕೃಷಿಯಲ್ಲಿ ಸಿಗುವಂತಹ ಒಂದು ಮನಸ್ಸಿಗೆ ನೆಮ್ಮದಿ ಏನುಂಟ, ಅದು ಈ ಯಾಂತ್ರಿಕೃತ ಕೃಷಿಯಲ್ಲಿ ಸಿಗ್ತಾ ಇಲ್ಲ. ಮೊದಲೆಲ್ಲ ಅಗತೆ ಮಾಡ್ತಾ ಇದ್ರು, ಮಣ್ಣು ಹಿಡಿಸ್ತಾ ಇದ್ರು, ಸೊಪ್ಪು ತಂದು ಹಾಕ್ತಾ ಇದ್ರು, ಅದಕ್ಕೆ ಹೊರತಾಗಿ ಇವತ್ತಿನ ಒಂದು ನಿರ್ವಹಣಾ ಕ್ರಮ ಅಂತೆ ಏನು ಹಿಂದಿನ ನಿರ್ವಹಣಾ ಕ್ರಮ. ಹಿಂದಿನ ನಿರ್ವಹಣಾ ಕ್ರಮ ಅಂದ್ರೆ 2 ಅಥವಾ 3 ವರ್ಷಕ್ಕೊಮ್ಮೆ ಅದನ್ನ ಅಗತೆ ಮಾಡಿಕೊಳ್ಳುವಂತದ್ದು, ಆಮೇಲೆ ಸಾಧ್ಯ ಆದ್ರೆ ಅದಕ್ಕೆ ಮಣ್ಣು ಇಳಿಸುವಂತದ್ದು, ತೆಳ್ಳಗೆ ಆಗಿಸಿ ಗೊಬ್ಬರವನ್ನ ಹಾಕ್ತಾ ಇದ್ರು, ಬುಡ ಬಿಡಿಸಿ ಸೊಪ್ಪು ಹಾಕಿ ಅದರ ಮೇಲೆ ಗೊಬ್ಬರವನ್ನ ಹಾಕ್ತಾ ಇದ್ರು. ಈ ರೀತಿಯಾಗಿ ಎಲ್ಲ ಹಾಕ್ತಿರ್ಬೇಕಿದ್ರೆ ಇದರಲ್ಲಿ ಒಳ್ಳೆ ಫಸಲು ಕೂಡ ಆ ಟೈಮಲ್ಲಿ ಬರ್ತಾ ಇತ್ತು. ಅಂದ್ರೆ ಅದನ್ ಕ್ಲರ್ ಹಾಕುವಂತ ತೋಟಗಳಲ್ಲಿ ಅಥವಾ ಹನಿ ನೀರಾವರಿ ಇರುವಂತ ತೋಟಗಳಲ್ಲಿ ಆ ಬುಡ ಏನಿದೆ ಅದು ಫಸಲನ್ನು ನಮಗೆ ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಹಟ್ಟಿ ಗೊಬ್ಬರ ಹಾಕ್ತಿದ್ರು ಮೊದಲು. ಹಟ್ಟಿ ಗೊಬ್ಬರದಲ್ಲಿ ಹೆಚ್ಚಾಗಿ ನೈಟ್ರಳೆ ವೇಸ್ಟ್ ಗಳಿರ್ಬೋದು, ಇದನ್ನೆಲ್ಲ ತೆಗೆದು ಒಂದು ಗದ್ದೆಯಲ್ಲಿ ಹಾಕಿ ಅದಕ್ಕೆ ಮಣ್ಣು ಹಾಕಿ ಸುಡು ಮಣ್ಣು ಅಂತ ಹೇಳಿ ಮಾಡ್ತಾ ಇದ್ರು. ಅದರಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ, ವಿಶೇಷವಾಗಿ ಮಂಗ ಮತ್ತು ಹಂದಿಗಳು ನಮ್ಮ ಊರಿನಲ್ಲಿ. ಇದರ ಒಂದು ಈ ಮಂಗಗಳಿಗೆ ಏನಂದ್ರೆ ಈಗಿನ ಇವತ್ತಿನ ದಿನಗಳಲ್ಲಿ ಮಂಗ ಅಂತ ಹೇಳುವಂತ ಸಾಧಾರಣ ಕಾಡು ಪ್ರಾಣಿಯೇ. ಈಗ ರಬ್ಬರ್ ಇರ್ಬೋದು ಅಥವಾ ಅಡಿಕೆ ತೋಟ, ಇತ್ತೀಚಿನ ದಿನಗಳಲ್ಲಿ ಈಗ ಒಂದು 3-4 ವರ್ಷಗಳಿಂದ ಈಚೆಗೆ ನಾವು ನೋಡ್ತಾ ಇದ್ದೇವೆ, ಕೊಂಡು ಬರಬೇಕಾಗ್ತದೆ. ಆಹಾರ ಹುಡುಕುವಾಗ ಸಿಗುವಂತ ಸಾಧಾರಣ ಊರಿನ ಬಯಲುಗಳೇ ಸಿಗ್ತದೆ. ಆ ಬಯಲು ಪ್ರದೇಶಕ್ಕೆ ಬರುವಾಗ ಅಲ್ಲಿ ನಮಗೆ ತೆಂಗಿರ್ಬೋದು ಅಥವಾ ಬಾಳೆ ಇರ್ಬೋದು, ಇವ ಯಾವುದನ್ನು ಕೂಡ ನಮಗೆ ಸರಿಯಾಗಿ ನಮ್ಲೆ. ಈಗ ನಮ್ಮ ಊರಲ್ಲೇ ಕಾಡಿನ ಬದಿಯಲ್ಲೇ ತೋಟಗಳಿದೆ, ಅಲ್ಲಿ ಅವರು ಸುಮಾರು ಅವರಿಗೊಂದು 200 ತೆಂಗಿನ ಮರಗಳಿದೆ ತರುವಂತಹ ಪರಿಸ್ಥಿತಿ ಇರ್ತದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಈ ಕಾಡು ನಾಶವಾಗಿರುವಂತದ್ದು. ಅದಕ್ಕೆ ಹಂದಿಗಳು ಅಂದ್ರೆ ತುಂಬಾ ಉಪದ್ರ ಮಾಡುವಂತಹ ಒಂದು ಪ್ರಾಣಿಗಳು. ಸೊ ಇದನ್ನು ನಮ್ಗೆ ಈಗ ಸಮಸ್ಯೆ ಆಗುವಂತ ಇದು ಗದ್ದೆ ಬೇಸಾಯಕ್ಕೂ ಕೂಡ ನಮ್ಗೆ ತಿಂತದೆ. ಗದ್ದೆಗೆ ಬಂದ್ರೆ ಗದ್ದೆ ಬೇಸಾಯಕ್ಕೆ ಈಗ ನಾವೇ ಗದ್ದೆ ಬೇಸಾಯ ಮಾಡ್ತಾ ಇದ್ದೇವೆ, ಗದ್ದೆಗೆ ಬರ್ತದೆ ಅಷ್ಟು ಭತ್ತ ನಮಗೆ, ಇವನ್ ಅದರಲ್ಲಿ ಬೈಹುಲ್ಲು ಕೂಡ ಸಿಗುದಿಲ್ಲ, ಅಂತ ಒಂದು ಉಪದ್ರಗಳಾಗ್ತಾ ಇರ್ತದೆ. ಇದಕ್ಕೆ ಈ ಸವಾಲನ್ನು ಎದುರಿಸುವುದು ಹೇಗೆ ಅಂತ, ಅದಕ್ಕೆ ನಾವು ಫೆನ್ಸಿಂಗ್ ಅಂದ್ರೆ ರಕ್ಷಣಾತ್ಮಕ ವಿಧಾನಗಳನ್ನ ಅನುಸರಿಸಿ ಹಾಕಿಕೊಳ್ಳುವಂತದ್ದು. ಹಂದಿಗಳಿಗೆ ಏನು ಉರುಳು ಅಂತ ಹೇಳ್ತೇವೆ ಆ ತರದ್ದು ಇಟ್ಕೊಳ್ಳುವಂತದ್ದು ಆಕ್ಚುಲಿ ಪರಿಸ್ಥಿತಿ ನಮಗೆ ಬಂದಿರ್ತದೆ. ಅದನ್ನು ಆ ತರದಕ್ಕೆ ಬೇಕಾದಂತಹ ಫೆನ್ಸಿಂಗ್ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ನಾವು ಕೃಷಿಯನ್ನು ಮುಂದುವರಿಸಬೇಕಾಗ್ತದೆ ಸರ್. ಆಮೇಲೆ ಈಗ ಮಣ್ಣಿನ ಒಂದು ಪೋಷಕಾಂಶದ ನಿರ್ವಹಣೆ ಬಗ್ಗೆ ಹೇಳುವಾಗ, ನೀವು ಕೃಷಿ ತ್ಯಾಜ್ಯದಲ್ಲಿ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಿಕೊಳ್ಳುವಂತಹದ್ದು ಹೇಗೆ, ಮತ್ತು ರಾಸಾಯನಿಕದ ಗೊಬ್ಬರವನ್ನು ಬಳಸುವುದಿದ್ರೆ ಇತಿಮಿತಿಯಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಬೇಕಾಗ್ತದೆ. ಈವನ್ ಕೃಷಿ ಇಲಾಖೆಯಿಂದ ನಮಗೆ ಅದಕ್ಕೆ ಸಹಕಾರವು ಕೂಡ ಸಿಗ್ತಾಗಳಿದೆ, ಈಗ ಅದರ ಬಗ್ಗೆ ನಮಗೆ ತಿಳಿಲಿಕ್ಕೆ ಆಗ್ತದೆ. ಮತ್ತು ಅಂತ ಕೊರತೆ ಇರುವಂತಹ ಪೋಷಕಾಂಶಗಳನ್ನು ನಾವು ಸ್ವಲ್ಪ ಸಾವಯವ ಇದ್ರಲ್ಲಿ ನಾವು ನೋಡುದಿದ್ರೆ, ಈಗ ನಮ್ಮ ಈ ಏರಿಯಾದ ಅಂದ್ರೆ ಪುತ್ತೂರು ಅಥವಾ ಈ ಕರಾವಳ ರಾಸಾಯನಿಕ ಪೋಷಕಾಂಶಗಳಾಗಿರ್ಬೋದು, ನೈಟ್ರೋಜನ್ನ ಪ್ರಮಾಣ, ಸಾರಜನಕದ ಪ್ರಂತ ಹೇಳ್ತೇವೆ ಅಥವಾ ರಾಕ್ ಫಾಸ್ಪೇಟ್ ಅಂತ ಹೇಳ್ತೇವೆ, ಮತ್ತೆ ಪೊಟ್ಯಾಶ್, ಪೊಟ್ಯಾಶ್ ಅನ್ನ ಕೊಟ್ಟುಕೊಂಡು ನಾವು ಅದನ್ನ ಸರಿ ದುಗಿಸಿಕೊಂಡು ಹೋಗುವ ಪ್ರಮಾಣ, ಸತುವಿನ ಪ್ರಮಾಣ ಇರ್ಬೋದು ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ನ ಪ್ರಮಾಣಗಳಿರ್ಬೋದು, ಇವೆಲ್ಲವೂ ತುಂಬಾ ಕಡಿಮೆ ಇರುವಂತದ್ದು. ಸೊ ಆದ ಕಾರಣ ಇದನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಯೂಸ್ ಮಾಡಿಕೊಂಡು ಉಪಯೋಗಿಸಿಕೊಂಡು ಇದನ್ನ ನಿರ್ವಹಣೆ ಮಾಡಬೇಕಾಗ್ತದೆ. ಇದನ್ನ ರೈತರು ಪಾಲಿಸ್ತಾರ? ಹೆಚ್ಚಿನ ರೈತರು ಪಾಲಿಸ್ತಾರೆ. ಉದಾಹರಣೆಗೆ ನಾನು ಒಬ್ಬ ಇದಾಗಿ ಕ್ಲಸ್ ಪ್ರಾರಂಭವಾಗುವಂತ ಸಂದರ್ಭದಲ್ಲಿ ನಾವು ಇದು ಸಾವಯವ ಗೊಬ್ಬರಗಳನ್ನು ಹಾಕ್ತೇವೆ. ಈಗ ಹರಳಿಂಡಿ ಇರ್ಬೋದು ಅಥವಾ ಕುರಿ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು ಅಥವಾ ಹಟ್ಟಿ ಗೊಬ್ಬರ ಇರ್ಬೋದು. ಈಚೆ ಕಂಪ ತೋಟ ಅಂತ ಇದೆ. ಕಂಪ ತೋಟ ಅಂದ್ರೆ ನೀರು ನಿಲ್ಲುವಂತಹ ಜಾಗ ಜಾಸ್ತಿ, ಅಲ್ಲಿ ನೀರು ನಿಲ್ತಸವನ್ನ ಮಾಡಬೇಕಾಗ್ತದೆ. ಮತ್ತೆ ರಾಸಾಯನಿಕ ಗೊಬ್ಬರವನ್ನ ಮಳೆ ಕಡಿಮೆ ಆಗಿಕೊಂಡು ಬರಬೇಕಾದ್ರೆ ಅಂದ್ರೆ ಅಕ್ಟೋಬರ್ ಸೆಪ್ಟೆಂಬರ್ ಕೊನೆ ಒಳಗೆ, ಕೊನೆಯಲ್ಲಿ 1-2-4 ಮಳೆಗಳು ಸಿಕ್ಕಿದ್ರು ಕೂಡ ಅದಕ್ಕೆ ಸಾಕು ಕೂಡ, ನಾವು ಅದನ್ನ ಸಾವಯವ ಗೊಬ್ಬರದ ತರ ಇಡೀ ಮರ ಬುಡಕ್ಕೆ ಹಾಕುವಂತದ್ದಲ್ಲ, ಅಥವಾ 1.5 kg 250 g ಕೊಡ್ತೇವೆ ಅಂತ ಹೇಳಿದ್ರೆ ಎರಡು ಕಡೆ ಕೂಡ ಒಂದು ಸಣ್ಣ ಬರ್ಜಿಯಿಂದ ಒಂದು ಮುಚ್ಚಿ ಆ ಮೂಲಕ ನಾವು ಅದನ್ನ ಗೊಬ್ಬರವನ್ನು ಹಾಳಾಗದ ರೀತಿಯಲ್ಲಿ ನಾವು ಅದನ್ನು ಅದಕ್ಕೆ ಎಲ್ಲ ಫಲವತ್ತತೆಯನ್ನುಂಟು ಅದು ಹೋಗ್ತದೆ, ಆವಿಯಾಗಿ ಹೋಗ್ತದೆ. ಆದ ಕಾರಣ ಈ ಒಂದು ವಿಧಾನವನ್ನು ಹೊಸದು. ಇದರ ಒಂದು ನಿರ್ವಹಣೆ ಮಾಡುವಂತಹದ್ದು ಮತ್ತು ಅದನ್ನು ಗೊಬ್ಬರವಾಗಿ ಪರಿವರ್ತಿಸುವಂತಹದ್ದು ಹೇಗೆ ಅಂತ, ತೆಂಗಿನ ಮರದ ಕಾಯಿಯ ಸಿಪ್ಪೊಂದು ಹೊಂಡವನ್ನು ಮಾಡಿ ಆಮೇಲೆ ಅಲ್ಲಿ ಈ ಸೋಗೆಯನ್ನು ಹಾಕುವಂತದ್ದು ಅಥವಾ ತೆಂಗಿನ ಮಡಲನ್ನು ಹಾಕುವಂತದ್ದು ಅಥವಾ ತೆಂಗಿನ ಸಿಪ್ಪೆಯನ್ನ ಅಡಿಕೆ ಸಿಪ್ಪೆಯನ್ನ ಎಲ್ಲವನ್ನ ಅಥವಾ ಬದಿಯಲ್ಲಿರುವಂತಹ ಸೊಪ್ಪುಗಳನ್ನ ಇವನ್ನೆಲ್ಲವನ್ನ ಅದನ್ನ ಹಾಕಿಕೊಂಡು ನಮ್ಮ ಗೊಬ್ಬರದ ಪ್ರಮಾಣವನ್ನ ಕಾಂಪೋಸ್ಟ್ ನ ಪ್ರಮಾಣವನ್ನ ಜಾಸ್ತಿ ಮಾಡಿಕೊಂಡು ನಾವು ಹೆಚ್ಚಿನ ತೋಟಗಳಿಗೆ ಉಪಯೋಗಿಸುವಂತ ಕೆಲಸವನ್ನ ಮಾಡಬೇಕಾಗ್ತದೆ ಸರ್. ಈಗ ಯಾವಾಗಲೂ ಒಂದು ಬೆಳೆಯನ್ನ ಬೆಳೆಯುವುದರ ಬೆಳೆಗಳನ್ನು ಕೂಡ ಬೆಳೆಯುವವರು ಇರ್ತಾರೆ, ನಿಮ್ಮ ಒಂದು ಆಯ್ಕೆ ಮತ್ತು ಅದರ ಒಂದು ನಿರ್ವಹಣೆ ಹೇಗೆ? ಈಗ ನನ್ನ ಪ್ರಕಾರ ಅಡಿಕೆ ತೋಟದಲ್ಲಿ ಹೆಚ್ಚಾಗಿ ಈ ಕಡೆ ಬೆಳೆಯುವಂತದ್ದು ಕಾಳು ಮೆಣಸು, ಕೊಕ್ಕೋ, ಹಾಗೆ ಜಾಯಿಕಾಯಿ, ಬಾಳೆ. ಉತ್ಪತ್ತಿಯ ಪ್ರಮಾಣ ಏನುಂಟ, ಉತ್ಪಾದನಾ ಪ್ರಮಾಣ ಅದು ಕಡಿಮೆ ಆಗ್ತದೆ ಅಂತ ಅನಿಸ್ತದೆ. ಈಗ ಅದನ್ನ ಕೊಕ್ಕವನ್ನ ಅಥವಾ ಬಾಳೆಯನ್ನ ಇತ್ಯಾದಿ ಬೆಳೆಗಳನ್ನು ನಮಗೆ ಬೆಳಿಲಿಕ್ಕೆ ಸುಲಭ ಆಗ್ತದೆ. ಆದ್ರೆ ಅಡಿಕೆ ತೋಟದಲ್ಲಿ ಕಾಳು ಮೆಣಸು ಒಂದೇ ಒಳ್ಳೆ ಬೆಳೆ ಅಂತ ಅನ್ಕೊಳ್ಬಹುದು. ಅದೇ ರೀತಿಯಾಗಿ ಜಾಯಿಕಾಯಿ ಕೂಡ ಬೆಳಿಬಹುದು. ಜಾಯಿಕಾಯಿಯ ಬಗ್ಗೆ ಹೇಳಿದ್ರೆ ಅದು 1-10 ವರ್ಷದಿಂದ ಅದರಲ್ಲಿ ಫಸಲು ಬರಲಿಕ್ಕೆ ಶುರು ಆಗ್ತದೆ. 5 ವರ್ಷದ ನಂತರ ಅದು ಬೆಳೆದು ಆಯದ ಒಂದು ಜಾಯಿಕಾಯಿ ಮರ ಉಂಟು ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಕನಿಷ್ಠ 2000 ಕಾಯಿ ಅದು ಕಾಯಿ ಕೊಯ್ಲಿಕ್ಕೆ ಆಗುವಂತದ್ದು. ಅದನ್ನು ಒಣಗಿಸ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಳ್ಬೇಕಾಗ್ತದೆ. ಇವನ್ ಸೋಲಾರ್ ಟರ್ಪರ್ ಇರ್ಬೋದು ಅಥವಾ ಡ್ರೈಯರ್ ಅನ್ನ ಮಾಡಿಕೊಂಡು ನಾವು ಅದನ್ನ ಒಣಗಿಸಿಕೊಂಡು ಅದರ ಗುಣಮಟ್ಟವನ್ನ ಕಾಪಾಡಿಕೊಳ್ಬೇಕು. ಕೊಗಳಿಗೂ ಕೂಡ ಅದೇ ರೀತಿಯಾಗಿ ಕೀಟದ ಬಾಧೆ ಇರುವಂತದ್ದು ಮತ್ತು ಕೊಳೆ ರೋಗ ಇರುವಂತಹ ಸಮಸ್ಯೆ ಇರ್ತದೆ. ಆದ್ರೆ ಜಾಯಿಕಾಯಿ ಉದುರುವಂತಹ ಅದರ ಎಲೆಗಳು ಒಂದು ಸಾವಯವ ಗೊಬ್ಬರದ ರೂಪದಲ್ಲಿ ನಮಗೆ ಮಣ್ಣಿಗೆ ಸೇರಿಕೊಂಡು ಸುಮಾರು 50-75 ಜಾಯಿಕಾಯಿ ಗಿಡಗಳನ್ನು ಹಾಕ್ಬೋದು. ಈಗ ಒಂದು ಅದರ ಬೆಳವಣಿಗೆ ಅವಧಿ ಸಾಧಾರಣ ಜನವರಿ ಫೆಬ್ರವರಿಯಲ್ಲಿ ಅದು ಹೂ ಬಿಡ್ತದೆ. ಹೂ ಬಿಟ್ಟು ಬೆಳವಣಿಗೆ ಆಗುವಾಗವರೆಗೆ ನಮಗೆ ಆ ಒಂದು ಜಾಯಿಕಾಯಿ ಕೊಯ್ಯುವಂತ ಸಮಯ ಇರ್ತದೆ. ಇದರಿಂದಾಗಿ 50-75 ಇದರಿಂದಾಗಿ ನಮಗೆ ಏನಂದ್ರೆ ನಮ್ಮ ಮಳೆಗಾಲದ ಖರ್ಚನ್ನು ಕೂಡ ಇದರಲ್ಲಿ ನಾವು ಸರಿದೂಗಿಸಿಕೊಂಡು ಹೋಗ್ಬೋದು. ಕಾಳುಮೆಣಸು ರೋಗ ಈ ಸೊರಗು ರೋಗದಲ್ಲಿ ಇದ್ದ ಕಾರಣ ನಮಗೆ ಅದರಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಅದಕ್ಕೆ ಹೆಚ್ಚಿನ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗ್ತದೆ. ಇನ್ವೆಸ್ಟ್ಮೆಂಟ್ ಏನಂದ್ರೆ ಇದಕ್ಕೆ ಅದೇ ರೀತಿಯಾಗಿ ಕಾಳು ಮೆಣಸಿನ ಇದರ ಬಗ್ಗೆ ಹೇಳಿದ್ರೆ ಕಾಳು ಮೆಣಸು ಕೂಡ ಒಂದು ಉತ್ತಮವಾದ ಉಪ ಬೆಳೆ. ಇದಂದ್ರೆ ನಾವು ತೋಟಕ್ಕೆ ಗೊಬ್ಬರ ಹಾಕುವಾಗ ಸ್ವಲ್ಪ ಅದನ್ನ ಜಾಗ್ರತೆ ಮಾಡಿಕೊಂಡು ನಾವು ಅದಕ್ಕೆ ಗೊಬ್ಬರವನ್ನು ಕೊಡಬೇಕಾಗ್ತದೆ ಮತ್ತು ಇದಕ್ಕೆ ನಮಗೆ ಎದುರಾಗ್ತದೆ. ಆ ಕೊಯ್ದು ಆದ್ರೆ ಮತ್ತೆ ಯಾವುದೇ ಕೆಲಸಗಳಿರುವುದಿಲ್ಲ. ಅದನ್ನು ಬಿಸಿಲಿಗೆ ಹಾಕಿ ಒಮ್ಮೆ ಈಗ ಗಾಳಿಸುವ ಇನ್ವೆಸ್ಟ್ಮೆಂಟ್ ಅಂತ ಹೇಳುವಂತದ್ರಲ್ಲಿ ಬರುವಂತದ್ದು ಏನಂದ್ರೆ ಅದನ್ನು ನಡ್ಲಿಕ್ಕೆ ಮಾತ್ರ ಬರುವಂತದ್ದು ಮತ್ತು ಕೊಯ್ಲಿಕ್ಕೆ. ಕೊನೆಯ ಪ್ರಶ್ನೆವಂತದ್ದು, ಅದರ ಹೊರತಾಗಿ ಇತ್ತೀಚೆಗೆ ಬಂದಿರುವಂತಹ ಈ ಸಾಮಾಜಿಕ ಜಾಲತಾಣಗಳು ಅಥವಾ ಏನು ಗುಂಪುಗಳು ಇರ್ತವಲ್ಲ, ಇದರ ಮೂಲಕವೂ ಕೂಡ ಮಾರುಕಟ್ಟೆ ಮಾಡಬಹುದು, ಹೆಚ್ಚಿನ ಒಂದು ಬೆಲೆಯನ್ನ ಪಡಿಬಹುದು ಅನ್ನುವಂತಹ ವಿಚಾರ, ಇದಕ್ಕೆ ಯುವಕರು ಹೇಳಿದ ರೇಟಿಗೆ ಕೊಟ್ಟು ಬರುವಂತ ಒಂದು ಕ್ರಮ ಇತ್ತು. ಈಗಿನ ಉದಾಹರಣೆ ಪ್ರಕಾರ ಈಗ ಹಳೆ ಅಡಿಕೆಗೆ 480 ರೂಪಾಯಿ. ನಾವು ಈ ಸಾಮಾಜಿಕ ಜಾಲತಾಣಗಳ ಮೂಲಕ ಅದನ್ನೊಂದು ಗುಂಪು ಮಾಡಿಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಒಂದು ಬೆಲೆಗಳನ್ನ ನಾವು ಪಡೆಯುವಂತ ಅವಕಾಶಗಳು ಖಂಡಿತವಾಗ್ಲೂ ಇದೆ ಸರ್. ಅದೇ ರೀತಿಯಾಗಿ ಗ್ಯಾಮ್ಕೋ ಇದ್ದದ್ರಿಂದಾಗಿ ಕೂಡ ನಮ್ಗೆ ಹೊರಗಿನ ಮಧ್ಯವರ್ತಿಗಳ ಬೆಲೆಯ ವೇರಿಯೇಷನ್ಸ್ ಇದೆಯಲ್ಲ ಹೇಳ್ಬೋದು. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಲೆ ಸ್ಥಿರೀಕರಣ ಅದನ್ನ ಕೂಡ ಈ ಒಂದು ಕ್ಯಾಂಪ್ ಇರ್ಬೋದು ರೈತ ಉತ್ಪಾದಕ ಕಂಪನಿಗಳ ಮೂಲಕ ಕೂಡ ಅದನ್ನ ನಮ್ಗೆ ಮಾರುಕಟ್ಟೆ ಮಾಡಬಹುದು. ಸಂತೋಷ ಕುಮಾರ ನರಸಿಂಹ ಭಟ್ ಅವರೇ, ಎಂಕಾಂ ವಿದ್ಯಾಭ್ಯಾಸವನ್ನ ಮಾಡಿ ಶಿಕ್ಷಕರಾಗಿಯೂ ಕೂಡ ನೀವು ಕೆಲಸ ಸರ್. ಪುತ್ತೂರು ತಾಲೂಕಿನ ನಿಡುಪುಳಿ ಗ್ರಾಮದ ಕುಮಾರ ನರಸಿಂಹ ಭಟ್ ಅವರೊಂದಿಗೆ ಸಂದರ್ಶನವಾಗಿ ರಾಜ್ಯದ ಮಲೆನಾಡು ಹಾಗೂ ಅರೆ ಮಲೆನಾಡು 200-300 ಸೆಂಟಿಮೀಟರ್ ಮಳೆ ಬೀಳುವುದರಿಂದ ಮಣ್ಣಿನ ಕಣಗಳ ಮೇಲಿರುವ ಧನಪೂರಿತ ಪೋಷಕಾಂಶ ನೀರಿನ ಜೊತೆಗೆ ನಿರಂತರವಾಗಿ ಬಸಿದು ಹೋಗುವುದರಿಂದ ಹುಳಿ ಮಣ್ಣು ಅಥವಾ ಆಮ್ಲೀಯ ಮಣ್ಣು ಉಂಟಾಗ್ತದೆ. ಬರೀ ಕಣ್ಣು 6.3 ಕಡಿಮೆ ಇರುತ್ತದೆ. ಆಮ್ಲೀಯ ಮಣ್ಣಿನಲ್ಲಿ ಸಸ್ಯಗಳ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮ ಬೀರಿ ಬಳಸಿಕೊಂಡು ಬೆಳೆಯನ್ನು ಬೆಳೆದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಬೆಳೆಯ ಉತ್ಪಾದನೆಯನ್ನು ಕುಗ್ಗಿಕ್ಕವಾಗಿ ಮಾರ್ಪಟ್ಟು ಉತ್ಪನ್ನವಾಗಿರುವಂತಹದ್ದು. ಈ ತಾಯಿ ಬಂಡೆಗಳು ಆಮ್ಲೀಯವಾಗಿದ್ದಲ್ಲಿ ಅಥವಾ ಗ್ರ್ಯಾಂಡ್ ನೈಸರ್ಗಿಕವಾಗಿ ಆಮ್ಲೀಯವಾಗಿರ್ತದೆ. ಅಧಿಕ ಮಳೆಯಾಗುವಂತಹ ಪ್ರದೇಶಗಳಲ್ಲಿ ಪ್ರತ್ಯಾಮ್ಲೀಯ ಅಯಾನುಗಳ ಜೇಡಿ ಕಣಗಳ ಮೇಲೆ ಜಲಜನಕ ಹಾಗೂ ಅಲ್ಯೂಮಿನಿಯಂ ವಿದ್ಯುತ್ ಕಣಗಳು ಆಕ್ರಮಿಸಿಕೊಳ್ಳುತ್ತವೆ. ಇವೆರಡು ಆಮ್ಲ, ಮ್ಯಾಲಿಕ್ ಆಮ್ಲ ಮುಂತಾದ ಸಾವಯವ ಆಮ್ಲಗಳು ನಿರ್ಮಾಣಗೊಳ್ಳುತ್ತವೆ. ಇವುಗಳ ಪ್ರಭಾವದಿಂದ ಮಣ್ಣು ಹುಳಿಯಾಗ್ತದೆ, ಆದರೆ ಇವುಗಳ ಪರಿಣಾಮವು ತಾತ್ಕಾಲಿಕವಾಗಿರುತ್ತದೆ. ಮಣ್ಣಿನಲ್ಲಿರುವ ಸಸ್ಯಗಳ ಬೇರು ಮತ್ತು ಸೂಕ್ಷ್ಮ ವಾಯು ನೀರಿನಲ್ಲಿ ಕರಗಿ ಇಂಗಾಲಾಮ್ಲವು ನಿರ್ಮಾಣಗೊಳ್ಳುತ್ತದೆ. ಇದು ಮಣ್ಣಿನ ಆಮ್ಲೀಯತೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸುತ್ತದೆ. ಇದಲ್ಲದೆ ಇಂಗಾಲಾಮ್ಲವು ಮಣ್ಣಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂಗಳೊಡನೆ ಪ್ರತಿಕ್ರಿಯೆಯಾಗಿ ಹುಳಿಯನ್ನು ಕಾರುವಂತಹ ರಸಗೊಬ್ಬರಗಳಾದ ಯೂರಿಯಾ, ಅಮೋನಿಯಂ ಉಳ್ಳಂತಹ ರಸಗೊಬ್ಬರ ಹಾಗೂ ಗಂಧಕದ ಬಳಕೆಯಿಂದ ಮಣ್ಣು ಕ್ರಮೇಣವಾಗಿ ಆಮ್ಲೀಯಗೊಳ್ಳುತ್ತದೆ. ಹಾಗೆಯೇ ಬೆಳೆಗಳ ಮೂಲಕ ಮಿಂಚಿದಾಗ ಹೊರಬರುವಂತಹ ಉಷ್ಣತೆಯಿಂದ ಗಾಳಿಯಲ್ಲಿರುವಂತಹ ಸಾರಜನಕ ಮತ್ತು ಆಮ್ಲಜನಕ ನೈಟ್ರಿಕ್ ಆಮ್ಲವು ಸಿದ್ಧವಾಗ್ತದೆ. ಆಮ್ಲವು ಮಳೆ ನೀರಿನ ಜೊತೆ ಮಣ್ಣನ್ನು ಸೇರಿ ಅದನ್ನು ಆಮ್ಲೀಯವಾಗಿ ಮಾಡಬಹುದು. ಅಮೋನಿಯಾ ಇತ್ಯಾದಿ ವಸ್ತುಗಳು ವಾತಾವರಣದಲ್ಲಿ ಸೇರಿ ಮಳೆಯ ನೀರಿನೊಡನೆ ಬೆರೆತು ನೈಟ್ರಿಕ್ ಆಮ್ಲ ಮತ್ತು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಪ್ರಧಾನ ಪೋಷಕಾಂಶಗಳ ಕೊರತೆಯ ಸಾಮಾನ್ಯವಾಗಿ ಹುಳಿ ಮಣ್ಣಿನಲ್ಲಿ ಕಂಡುಬರುವಂತಹದ್ದು. ರಸಸಾರವು ಆರಕ್ಕಿಂತ ಕಡಿಮೆ ಇರುವ ಮಣ್ಣಿನಲ್ಲಿ ರಂಜಕವು ಅಮೋನಿಯಂ ಇಲ್ಲವೇ ಕಬ್ಬಿಣದೊಡನೆ ಸಂಯೋಜನೆ ಲಭ್ಯ ಆಗುವುದಿಲ್ಲ. ಮಾಲಿಬ್ಡಿನಮ್ ಪೋಷಕಾಂಶವೊಂದನ್ನು ಬಿಟ್ಟು ಉಳಿದೆಲ್ಲ ಲಘು ಪೋಷಕಾಂಶಗಳು ಅಂದರೆ ಆಮ್ಲೀಯ ಮಣ್ಣಿನಲ್ಲಿ ಅಲ್ಯೂಮಿನಿಯಂ ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ಸಸ್ಯದ ಬೆಳವಣಿಗೆಯ ಮೇಲೆ ಹಲವು ರೀತಿಯ ದುಷ್ಪರಿಣಾಮಗಳು ಉಂಟಾಗ್ತದೆ. ಇದು ಸಸ್ಯದ ಬೇರುಗಳ ಕೋಶಗಳು ಅಭಿವೃದ್ಧಿಗೊಳ್ಳದ ಹಾಗೆ ಮಾಡುವುದೇ ಅಲ್ಲದೆ ಬೇರು ಜೈವಿಕ ಕ್ರಿಯೆಗಳು ಏರುಪೇರಾಗುವುದೇ ಅಲ್ಲದೆ ಶಿಲೀಂಧ್ರ ಹಾಗೂ ರೋಗಬಾಧೆಗಳು ಹೆಚ್ಚಾಗ್ತವೆ. ಸೂಕ್ಷ್ಮ ಗುಡೆ ಆಗುವುದಿಲ್ಲ. ಹುಳಿ ಅಂಶದ ತೀವ್ರತೆಯು ಹೆಚ್ಚಾಗಿದ್ದಲ್ಲಿ ಹೆಚ್ಚಿನ ಜಲಜನಕದ ಧಾತುವಿನಿಂದ ಸಸ್ಯಗಳು ಕೂಡ ಸರಿಯಾಗಿ ಬೆಳೆಯುವುದಿಲ್ಲ. ಜಂಬಿಟ್ಟಿಗೆ ಮಣ್ಣಿನ ಭತ್ತದ ಗದ್ದೆಗಳಲ್ಲಿ ಅಲ್ಯೂಮಿನಿಯಂ ಮ್ಯಾಂಗನೀಸ್ ಸೇರಿದ ಬೆಳೆಗಳ ಸಾರಜನಕ ಸ್ಥಿರೀಕರಣದ ಮೇಲೆ ದುಷ್ಪರಿಣಾಮಗಳು ಉಂಟಾಗ್ತವೆ. ಹುಳಿ ಮಣ್ಣಿನ ನಿರ್ವಹಣೆಯ ಬಗ್ಗೆ ಹೇಳುವುದಿದ್ರೆ ಹುಳಿ ಮಣ್ಣಿನಲ್ಲಿ ಹೆಚ್ಚಾಗಿರುವ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಧಾತುಗಳು ರಸಗೊಬ್ಬರದ ರಂಜಕಗಳಿಗೆ ರಂಜಕವು ಲಭ್ಯವಾಗುವುದಿಲ್ಲ. ಇದೇ ಕಾರಣಕ್ಕಾಗಿ ರಂಜಕದ ರಸಗೊಬ್ಬರಗಳಾದ 20-20-0-13 ಹುಳಿ ಮಣ್ಣಿಗೆ ಸೇರಿಸಬಾರದು. ಇದಕ್ಕೆ ಬದಲಾಗಿ ಶಿಲಾರಂಜಕ ಅಥವಾ ರಾಕ್ ಫಾಸ್ಪೇಟ್ ಅನ್ನು ರೈತರು ಬಳಸಿ ಪ್ರಮಾಣದಲ್ಲಿ ಶಿಲಾರಂಜಕದ ಬಳಕೆಯಿಂದ ಪೂರೈಸಬಹುದು. ರಂಜಕವಿರುವ ಕಾಂಪ್ಲೆಕ್ಸ್ ಗೊಬ್ಬರ ಬಳಸಲು ಇಚ್ಛಿಸುವಂತಹ ರೈತರು ಮೊದಲು ಹುಳಿ ಮಣ್ಣನ್ನು ಸುಣ್ಣದ ಮೂಲಕ ಹದಗೊಳಿಸುವ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಸುಣ್ಣದ ಬಳಕೆಯಿಂದ ಪೂರೈಸಿದಂತಾಗ್ತದೆ. ಸುಣ್ಣದ ಪ್ರಮಾಣವನ್ನು ಮಣ್ಣಿನ ಆಮ್ಲೀಯತೆ, ರಸಸಾರ ಹಾಗೂ ಸುಣ್ಣವಿರುವ ಪದಾರ್ಥಗಳಾದ ಕ್ಷಾರ ಸುಣ್ಣ ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್, ಸುಟ್ಟ ಸುಣ್ಣ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್, ಬೇಸಿಕ್ ಸ್ಲ್ಯಾಗ್ ಇವುಗಳನ್ನು ಬಳಸಬಹುದು. ಆದರೆ ರೈತರು ಸುಣ್ಣವನ್ನು ಸ್ಥಳೀಯವಾಗಿ ಮಾರುಕಟ್ಟೆಯಲ್ಲಿ ಲಭ್ಯತೆ ಮತ್ತು ಕ್ಷಾರ ಸುಣ್ಣಕ್ಕೆ ಸರಿಸಮನಾಗಿ ಬಳಸಬೇಕಾಗಿರುವಂತಹ ವಿವಿಧ ಸುಣ್ಣ ಪದಾರ್ಥಗಳ ಪ್ರಮಾಣವನ್ನು ಈ ರೀತಿಯಾಗಿ ಹೇಳಬಹುದು. ಸುಟ್ಟ ಸುಣ್ಣ ಪ್ರತಿ 100 ಕಿಲೋ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬದಲು ಪೂರೈಸಬೇಕಾದಂತಹ ಕಾರ್ಬೋನೇಟ್ 100 ಕಿಲೋಗ್ರಾಂ. ಹುಳಿ ಮಣ್ಣನ್ನು ಹದಗೊಳಿಸುವುದಕ್ಕೆ ಸುಣ್ಣವನ್ನು ಬಿತ್ತನೆಗಿಂತ ಅಥವಾ ನಾಟಿಗಿಂತ 3-4 ವಾರಗಳ ಮುಂಚಿತವಾಗಿ ಮಣ್ಣಿನಲ್ಲಿ ತೇವಾಂಶ ಇರುವಾಗ ಸುಣ್ಣದ ನುಣ್ಣನೆ ಪುಡಿಯನ್ನು ಎರಚಿ 2 ಮಳೆಯ ನಂತರ ಅಥವಾ ಹಿಂಗಾರಿನ ಕೊನೆಯ ಹಂತವೂ ಕೂಡ ಸುಣ್ಣವನ್ನು ಹಾಕುವುದಕ್ಕೆ ಸೂಕ್ತವಾದಂತಹ ಸಮಯವಾಗಿದೆ. ಹೆಚ್ಚು ಬೆಳೆಗಳನ್ನು ಸರದಿ ಪದ್ಧತಿಯಲ್ಲಿ ಬೆಳೆಸುವುದಾದರೆ ಯಾವ ಬೆಳೆಗೆ ಸುಣ್ಣದ ಅವಶ್ಯಕತೆ ಅಧಿಕವಾಗಿ ಬೇಕಾಗ ಸುಣ್ಣವು ಕೇವಲ ಬಿಳಿ ಮಾತ್ರವಲ್ಲದೆ ಕಪ್ಪು, ಕೆಂಪು, ಕಂದು, ಬೂದು ಬಣ್ಣದ ಸುಣ್ಣವು ಮಾರುಕಟ್ಟೆ ಕೃಷಿ ಸುಣ್ಣವನ್ನು ಬಳಸಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉಪಯೋಗವನ್ನು ಪಡ್ಕೊಳ್ಬಹುದು. ಮಣ್ಣು ಪರೀಕ್ಷೆ ಹಾಗೂ ಸುಣ್ಣ ಪರೀಕ್ಷೆ ಮಾಡದೆ ಹೆಚ್ಚು ಪ್ರಮಾಣದಲ್ಲಿ ಸುಣ್ಣವನ್ನು ಸೇರಿಸಿದಲ್ಲಿ ಮಣ್ಣಿನ ರಸಸಾರವು ಅತಿ ಹೆಚ್ಚಾಗಿ ಲಘು ಪೋಷಕಾಂಶಗಳು ಹಾಗೂ ರಂಜಕದ ಕೊರತೆಯಿಂದ ಬೆಳೆಯಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆ ಕೂಡ ಇಡಪಡಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 31,000-38,500 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 22,000-27,000, ತೆಂಗಿನಕಾಯಿ 1ನೇ ವರ್ಗ 1,000-16,000-20,000 ರೂಪಾಯಿ, 2ನೇ ವರ್ಗ 1,850-2,950 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲಿಗೆ 3,000 ರೂಪಾಯಿ, ಭತ್ತ ಕ್ವಿಂಟಾಲಿಗೆ 2,500-2,400 ರೂಪಾಯಿ, 4,100, ಕಪ್ಪು ಕ್ವಿಂಟಾಲಿಗೆ 4,100-4,650, ಮೆಣಸು 38,000-47,500 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,000-3,400, ನೇಂದ್ರ ಕ್ವಿಂಟಾಲಿಗೆ 3,400-4,000. ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ. ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3 ಕರ್ ಸಕ್ತೆ ಹೈ 18-40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಕ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಈಗ ಕೇಳಿ ಭಕ್ತಿ ಗೀತೆಗಳು. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕಾಮಿಕ ಮೂಕಾಂಬಿಕಾ ಅಂಬಾ ಮೂಕಾಂಬಿಕಾ ಅಮೈನ ಬಿರೇಳುವುದು ಓ ಮೂಕಾಂಬಿಕಾ ಓ ಜಗದಂಬಿಕಾ ಅಂಬಾ ಮೂಕಾಂಬಿಕಾ ಕಳಾಗಿ ರಾಗೋಪಾಸನೆಯ ಪಡೆದಿಗೆಯಮ್ಮ ಸಂಗೀತ ಸಮ್ಮ ಮೊಗದಿಂದ ನಗೆ ಮುಟ್ಟ ಚೆಲ್ಲಿರುವ ತಾಯಾಗಿ ಜಗದಲ್ಲಿ ಮಹಿಮೆಯ ಪ್ರಭೆ ಬೀರಿಗೆಯಮ್ಮ ಅಂಬಾ ಕಲಿಗಾಲದ ಜನರ ದುರಿತವ ಹರಿಸಲು ದುರಿತವ ಹರಿಸಲು ಕೊಲ್ಲೂರಿಗೆ ನೀ ಬಂದೆ ಏನಮ್ಮ ಅಲ್ಲಿ ಕುಳಿತಿರಲು ಇಲ್ಲಿಲ್ದಲೇ ನಾನಿನಗೆ ನಮಿತೇನಮ್ಮ ಹೇಳಿದ್ರೆ ಇದೀಗ ಕೇಳಿ ವಾದಿರಾಜರ ಕೀರ್ತನೆ ವೃಂದಗಾನದಲ್ಲಿ.